പൊന്നോൾ തന്റെ സോമണ്ണ അതിന്റെ അവോ പൊന്നോൾ തന്റെ സോമവോ പാർവതി അതിന്റെ മാതാകാർബാറ് നാളെ ശനിയാഴ്ച പോലു 12 നാലടി ഗ്രാമത്തുള്ള പൊന്നോൾ തന്റെ ഒക്ക അതിന് മന എല്ലാർപ്പ ഊർക്കാര ബിന്ദുവ ഒക്കാര പിന്നെ കാകതെത്തവു ഇതിനെ ആഹ്വാനത ഗേന മാഡിന് ബന്ധിത്ത് സാകരത്തരൊന്ന് മക്ക പിന്ന ഒക്കാര കണിത്ത് ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ಗೆ ಒಳಪಟ್ಟ ಮದಿನಾಡಿನ ಡಿಜಿಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಪ್ರಿಕೆಜಿಯಿಂದ 8 ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ವಿಪುಲ ಅವಕಾಶ. ನುರಿತ ಶಿಕ್ಷಕ ವೃಂದ, ವಿಶಾಲ ಆಟದ ಮೈದಾನ, ವಿವಿಧೆಡೆಯಿಂದ ಬಸ್ ಸೌಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9444939 1975 ಅಥವಾ 6360876 6074. ಐತಿಹಾಸಿಕ ಹಿನ್ನೆಲೆ ಉಳ್ಳ ರುದ್ರಗುಪ್ಪೆ ಗ್ರಾಮ ಬೇರಳಿನಾಡ್ ಶ್ರೀ ಜೋಡು ಭಗವತಿ ದೇವಿರ ನಮ್ಮೆಕ್ ಕಟ್ಟುಬುದ್ದಿತ್ ಇಂದು ಕೊಡಿಮರ ನಿಪ್ಪೋ ಇರೋದಂಗ್ ನಾರಾಚ ಚಪ್ಪರ ಇರೋತ್ತೊಂದಲಿಂಜಿ ಇರೋತ್ನಾಲಂಗೆತ್ನ ಬೊಳಕು ಇರೋ ತಂಜಂಗ್ ಬೊಳ್ಳಿಯಾಚೆ ನೆರ್ಪು ಇರೋ ತಾರಂಗ್ ಚೆನಿಯಾಚೆ ದೇವ ಕುಳಿಪೋ ಭಕ್ತಂಗೆಲ್ಲ ಬಂತು ದೇವಿರ ಆಶೀರ್ವಾದ ಪಡೆದು ಉಣ್ಣುಂದು ಬೇರಳಿನಾಡ್ರ ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತ್. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಆಕಾಶವಾಣಿ ಮಡಿಕೇರಿ, ರೈತಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಸೋಮರಪೇಟೆ ತಾಲೂಕು ನಾಕೂರು ಶಿರಂಗಾಲದ ಚಂದ್ರಮತಿ ಗಣೇಶ್ ಅವರೊಡನೆ ಸಂವಾದ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ವಿಭಿನ್ನವಾದ ಕ್ಷೇತ್ರಗಳಲ್ಲಿ ವ್ಯಾಸಂಗ ಮಾಡಿಕೊಂಡು ಅನುಭವಗಳನ್ನು ಪಡೆದುಕೊಂಡು ಭೂಮಿ ತಾಯಿಯ ಸೇವೆಗೆ ಅನೇಕರು ಮರಳಿರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈ ಸಾಲಿಗೆ ಸೇರ್ತಿದ್ರೆ ಸೋಮರಪೇಟೆ ತಾಲೂಕು ನಾಕೂರು ಶಿರಂಗಾಲ ಗ್ರಾಮದ SB ಗಣೇಶ್ ಅವರ ಪತ್ನಿ ಚಂದ್ರಮತಿ ಗಣೇಶ್ ಅವರು. ಬಿಎಸ್ಸಿ ಹೋಮ್ ಸೈನ್ಸ್ ಮಾಡಿಕೊಂಡು ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತರಬೇತಿಗಳನ್ನು ಪಡೆದುಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಈಗ ತೋಟದ ಮನೆಯಲ್ಲಿದ್ದಾರೆ ಚಂದ್ರಮತಿ ಗಣೇಶ್ ಅವರು. ಇವರ ತಂದೆ ಜಿ ಕೆ ಚಂದ್ರಶೇಖರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಈ ಕುರಿತ ಕಾರ್ಯಕ್ರಮವು ನಮ್ಮ ಆಕಾಶವಾಣಿಯಿಂದ ಬಿತ್ತರವಾಗಿದೆ. ಚಂದ್ರಮತಿ ಗಣೇಶ್ ಅವರ ವ್ಯಾಸಂಗ, ಅವರ ವಿಶೇಷತೆ ಮತ್ತು ಅವರ ಬದುಕಿನ ಕುರಿತಂತೆ ಇಲ್ಲಿ ವಿಷಯಗಳನ್ನು ಪ್ರಸಾರ ಮಾಡುತ್ತಿದ್ದೀವಿ. ಮೇಡಮ್, ಹೇಳಿ, ನಿಮ್ಮ ಬಾಲ್ಯದ ದಿನಗಳು, ನಿಮ್ಮ ಕೃಷಿ ಆಸಕ್ತಿ, ನಿಮ್ಮ ವ್ಯಾಸಂಗ, ನೀವು ಮಾಡಿದ ಕೆಲಸಗಳು ಇತ್ಯಾದಿಗಳನ್ನು ಉಲ್ಲೇಖ ಮಾಡಿ. ನಾವು ಕ್ಷಣಾಸಂತೆ ಹತ್ರ ಗೋಪಾಲ್ಪುರ ಅಂತ ಹೇಳಿ, ಗೋಪಾಲ್ಪುರದಲ್ಲಿ ನಮ್ಮ ತಂದೆಯವರಿಗೆ ತೋಟ ಇತ್ತಾಗ ಅಲ್ಲಿ ನನ್ನ ಜನನವಾಗಿದ್ದು, ನಾವು ತೋಟದಲ್ಲೇ ಬೆಳೆದಿರೋದ್ರಿಂದ ನಮಗೆ ಯಾವಾಗಲೂ ಹಸಿರು ಫ್ರೆಶ್ ಏರ್ ಇರೋದು ಬಹಳ ಖುಷಿ ಆಗ್ತಿತ್ತು. ವ್ಯಾಸಂಗಕ್ಕೆ ಅಂತ ಮಡಿಕೇರಿಗೆ ಕಳಿಸಿದ್ರು. ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರೆಲ್ಲ ಮಡಿಕೇರಿ, ನಮ್ಮ ಅಜ್ಜಿ ಜೊತೆ ಮಹದೇವಪೇಟೆಯಲ್ಲಿ ಮನೆ ಇತ್ತು, ಮಡಿಕೇರಿ ಕಾನ್ವೆಂಟಿಗೆ ಹೋಗಿ ಓದುತ್ತಾ ಇದ್ವಿ. ಅಲ್ಲಿಂದ ನಮ್ಮ ತಂದೆ ತಾಯಿ ಇಬ್ರು ಎಲ್ಲಾ ಆಟಗಳನ್ನು ಆಡಿದ್ದವರು, ಅದರಿಂದ ನಮಗೂ ಎಲ್ಲರಿಗೂ ಆಟಗಳಲ್ಲಿ ಬಹಳ ಹವ್ಯಾಸ ಇತ್ತು. ಹಾಗೆ ಓದೋದ್ರಲ್ಲೂ ಇಷ್ಟ ಇತ್ತು. ಸ್ಕೂಲಲ್ಲಿ ಇರುವಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿ ಡಿಬೇಟ್ಸ್ ಅಲ್ಲಿ, ಎಸ್ಎ ಕಾಂಪಿಟೇಷನ್ಸ್ ಅಲ್ಲಿ, ಎನ್ಸಿಸಿ, ಎಸಿಸಿ, ಆವಾಗ ಬಹಳ ಎಸಿಸಿ ಇತ್ತು. 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿರುವಾಗ ಗರ್ಲ್ ಗೈಡ್ಸ್ ಇತ್ತು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿಂದ 7-8ಕ್ಕೆ ಹೋಗುವಾಗ ಎಸಿಸಿ ಆಯ್ತು. ಅಲ್ಲಿಂದ 9-10ನೇ ತರಗತಿ ತಲುಪುವಾಗ ಎನ್ಸಿಸಿ ಅಲ್ಲಿ, ಅಲ್ಲಿ ಎನ್ಸಿಸಿ ಕ್ಯಾಂಪ್ ಗಳಿಗೆ ಹೋಗೋದು. ಏನಿದ್ರು ನಮ್ಮ ತಂದೆ ಎಲ್ಲಾ ಕಡೆ ಕಳಿಸ್ಬೇಕಿತ್ತು, ಹೆಣ್ಮಕ್ಳು ಅಂತ ಮನೇಲಿ ಇರ್ತಿತ್ತಿಲ್ಲ. ಎಲ್ಲಾ ಕಡೆ ಹೋಗಿ ನೋಡ್ಕೊಂಡು ಎಲ್ಲರ ಜೊತೆ ಇರೋದು ನಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಬೇರೆಯವ್ರ ನಮ್ಗೆ ನೋಡಿದಾಗೂ ಆಗ್ತಾ ಇತ್ತು, ಅವ್ರ ಜೊತೆ ಯಾವ ತರ ಬಾಳ್ಬೇಕು ಅನ್ನೋದು ಆಗ್ತಾ ಇತ್ತು. ಶ್ರಮ ಜೀವನನು ಕಲಿಸ್ತಾ ಇದ್ರು ಎನ್ಸಿಸಿ ನಲ್ಲಿ. ಅಲ್ಲಿಂದ ನಾನು ಮಡಿಕೇರಿ ಕಾನ್ವೆಂಟ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಮುಗಿಸಿದ್ಮೇಲೆ ಬೆಂಗಳೂರಲ್ಲಿ ಹೋಮ್ ಸೈನ್ಸ್ ಕಾಲೇಜ್ಗೆ ಸೇರ್ಕೊಂಡೆ. ಹೋಮ್ ಸೈನ್ಸ್ ಕಾಲೇಜ್ ಅಲ್ಲೂ ಅಷ್ಟು ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲಿ ಟೆನಿಕಾಯ್ಟ್ ಆಡಿ ಗೆಲ್ತಾ ಇದ್ವು, ಥ್ರೋ ಬಾಲ್ ಆಡ್ತಾ ಇದ್ದು. ಆಗ 1970ನಲ್ಲಿ ಒಂದು Expo 70 ಅಂತ ಒಂದು ಕಾರ್ಯಕ್ರಮ ಬಂತು, ಅದರಲ್ಲಿ ಎಲ್ಲರನ್ನು ಜಪಾನ್ಗೆ ಕಳಿಸಿದ್ರು, ಅದರಲ್ಲೂ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಕಾರಣಾಂತರಗಳಿಂದ ನನಗೆ ಹೋಗಕ್ಕಾಗ್ಲಿಲ್ಲ, ಅದ್ರ ಬದಲು ನಾವು ಎನ್ಸಿಸಿಗೆ ಸೇರ್ಕೊಂಡು, ಎನ್ಸಿಸಿ ಸೇರ್ಕೊಂಡು ಸುತ್ತಮುತ್ತ ಹಳ್ಳಿಗಳಿಗೆ ಹೋಗೋದು, ಅಲ್ಲಿಂದ ಒಂದ್ಸಲ ಮಂಗಳೂರಿಗೆ ಕರ್ಕೊಂಡು ಹೋದ್ರು. ಹಾಗೆ ಎಲ್ಲ ಕ್ಯಾಂಪಿಗೆಲ್ಲ ಹೋಗಿ ಶಿಕ್ಷಣ ಪಡ್ಕೊಂಡು ಬಂದ್ವಿ. ಅದಾದ ಮೇಲೆ ತಮ್ಮಂದಿರು ತಂಗಿಯರು ಅವರನ್ನೆಲ್ಲ ಇದ್ರು. ನನ್ನ ಅಕ್ಕಂದಿರಿಗೆ ಮದುವೆಯಾಗಿ ನಾನೇ ಹಿರಿಯೋಳಾಗಿ ಮನೆಗೆ ತಮ್ಮಂದಿರು ತಂಗಿಯರು ನನ್ನ ಅಕ್ಕಂದಿರ ಮಕ್ಕಳನ್ನ ಎಲ್ಲ ನೋಡ್ಕೊಂಡು ಅವ್ರಿಗೆ ಸಾಯಂಕಾಲದ ಹೊತ್ತು ಟ್ಯೂಷನ್ಸ್ ಹೇಳೋದು ಹಾಗೆ ಮಾಡ್ಕೊಂಡಿರುವಾಗ, ಇಡೀ ದಿವಸ ಯಾಕೆ ಮನೇಲಿ ಇರ್ಬೇಕು ಅಂತ ಹೇಳಿ ಏನಾದ್ರೂ ಕಲಿಬೇಕು ಅಂತ ಹೇಳಿ ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಗೆ ಹೋದ್ವಿ. ಬೇಕಿಂಗ್ ಕನ್ಫೆಕ್ಷನರಿ ಕ್ಲಾಸಸ್ ಮಾಡಿದ್ವಿ, ಫ್ಲವರ್ ಅರೇಂಜ್ಮೆಂಟ್ ಕ್ಲಾಸಸ್ ಮಾಡಿದ್ವಿ. ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಮಾಡಿದ್ಮೇಲೆ ಒಂದು ಆರ್ಕಿಟೆಕ್ಟ್ ಆಫೀಸ್ ಅಲ್ಲಿ ಕೆಲಸ ಸಿಕ್ತು. ಅದು ಬಹಳ ಖುಷಿ ಆಯ್ತು ನನಗೆ. ಕೇಳಿದ್ರೆ ಸೈಟ್ ಗೆ ಹೋಗ್ತಾ ಇದ್ವಿ, ಸೈಟ್ ಅಲ್ಲಿ ನೋಡ್ತಾ ಇದ್ವಿ. ಅಲ್ಲಿಂದ ಬಂದ ಮೇಲೆ ಅವ್ರೇನ್ ಮಾಡಿದ್ರು, ಬಿಲ್ಡಿಂಗ್ಸ್ ಬೇಡ, ಮನೇನ ಯಾವ ತರ ಡೆಕೋರೇಟ್ ಮಾಡಬಹುದು ಅಂತ ಹೇಳಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನೀನು ಅಂತ ಹೇಳಿದ್ರೆ, ಹಾಗಾಗಿ ಇಂಟೀರಿಯರ್ ಡೆಕೋರೇಷನ್ ಸ್ವಲ್ಪ ಮಾಡಿದ್ವಿ. ಅಷ್ಟೊತ್ತಿಗೆ ನನಗೆ ಮದ್ವೆ ಆಯ್ತು. ಪನ್ಯ ಎಸ್ಟೇಟ್ ಅವರು, ಶಿರಂಗಾಲ ತೋಟದ ಮಾಲೀಕರಾದ ಎಸ್ ಬಿ ಗಣೇಶ್ ಅವ್ರ ಜೊತೆ ಮದ್ವೆ ಆಯ್ತು. ಗಣೇಶ್ ಅವರು ಅವರ ಕುಟುಂಬದಲ್ಲಿ ಕಿರಿಯವರು, ಹಾಗಾಗಿ ಸುಂಟಿಕೊಪ್ಪದಲ್ಲಿ ಪನ್ಯ ತೋಟದಲ್ಲಿ ಇದ್ದವರು. ಶಿರಂಗಾಲ ಎಸ್ಟೇಟ್ ನಮ್ದು, ಶಿರಂಗಾಲ ಎಸ್ಟೇಟ್ ಅಲ್ಲಿ ಮನೆ ಮಾಡಿ ಅಲ್ಲಿಂದ ಶಿರಂಗಾಲಕ್ಕೆ ಬಂದು ಸೇರ್ಕೊಂಡು. ಅತ್ತೆ ಮಾತ್ರ ಇದ್ರು ನಮಗೆ, ಸ್ವಲ್ಪ ದಿವಸ ನಮ್ಮ ಹತ್ರ ಇರ್ತಿದ್ರು ಅತ್ತೆ. ಅವರ ಮಾರ್ಗದರ್ಶನದಲ್ಲಿ ನಾನು ಸುಮಾರು ಕಲಿತೆ, ಹೇಗೆ ಯಾವ ತರ ಬೇರೆಯವ್ರ ಜೊತೆ ಬೆರೆಯೋದು ಏನು ಎಲ್ಲನು. ನಮಗೆ ಮಾದಾಪುರದಲ್ಲಿ ಒಂದು ಸಣ್ಣ ಕ್ಲಬ್ ಇದೆ, ಅದು ಸ್ಪೋರ್ಟ್ಸ್ ಕ್ಲಬ್. ಅಲ್ಲಿನು ನನಗೆ ತುಂಬಾ ಹೆಲ್ಪ್ ಆಯ್ತು. ಹೇಗೆ ಅಂತ ಹೇಳಿದ್ರೆ, ಬೇರೆಯವ್ರ ಜೊತೆ ಮಿಂಗಲ್ ಆಗೋದು, ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆ ಯಾವ್ಯಾವ ತರ ಕೆಲಸ ಮಾಡೋದು, ಅಲ್ಲಿಂದ ಸ್ಪೋರ್ಟ್ಸ್, ಅಲ್ಲಿ ತುಂಬಾ ಬ್ಯಾಡ್ಮಿಂಟನ್, ಟೆನ್ನಿಸ್, ಅಲ್ಲಿಂದ ಸ್ನೂಕರ್ ಆಟಗಳಲ್ಲಿ ಪರಿಣಿತೆಯಾಗಿ ಇಂಟರ್ ಡಿಸ್ಟ್ರಿಕ್ಟ್ ಮೀಟ್ಸ್ ಅಲ್ಲಿ ಗೆಲ್ತಿದ್ದು. ಅಲ್ಲಿಂದ ಕಾಫಿ ಮೀಟ್ಸ್ ಬರ್ತಾ ಇತ್ತು, KPA ಉಪಾಸಿ ಮೀಟ್ಸ್ ಗೆಲ್ಲ ಹೋಗಿ ಟೆನ್ನಿಸ್ ಅಲ್ಲಿ, ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಎಲ್ಲ ಪ್ರೈಸಸ್ ಬಂತು. ಅಷ್ಟೊತ್ತಿಗೆ ಮಕ್ಕಳಾದ್ರೂ, ಮಕ್ಕಳು ಒಂದು ಹುಡುಗ ಒಂದು ಹುಡುಗಿ, ಅವರಿಬ್ಬರನ್ನ ಊಟಿಲಿ ಓದ್ಲಿಕ್ಕೆ ಬಿಟ್ಟಿದ್ವಿ. ಅವ್ರದ್ದು 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಕಾಲೇಜಿಗೆ ಸೇರಿಸಿದ್ವಿ. ಕಾಲೇಜಿಗೆ ಅವ್ರು ಹೋದಾಗ ನನಗೆ ಅನ್ನಿಸ್ತು, ನಾನು ಯಾಕೆ ಇಷ್ಟೆಲ್ಲ ಕಲ್ತ ಮೇಲೆ ಮನೇಲಿ ಒಬ್ಳೇ ಇರಬೇಕು ಅಂತ ಹೇಳಿ. ಬೆಳಿಗ್ಗೆ ಬೇಗ 5:30 ಗಂಟೆಗೆ ಹೋಗಿ ಗಾಲ್ಫ್ ಆಡಿ ಮನೆಗೆ ಬಂದು 8 ಗಂಟೆಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವರಿಬ್ಬರನ್ನ ಕಾಲೇಜ್ಗೆ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ಅಲ್ಲಿಂದ ವಾರದಲ್ಲಿ 5 ದಿವಸ, ಯಾಕೆಂತ ಹೇಳಿದ್ರೆ ಶನಿವಾರ ಭಾನುವಾರ ಮಕ್ಕಳು ರಜದಲ್ಲಿ ಇರ್ತಿದ್ರು, ಹಾಗಾಗಿ ಅವತ್ತಿನ ದಿವಸ ನನಗೆ ಹೊರಗೆ ಹೋಗಕ್ಕೆ ಇಷ್ಟ ಇರ್ತಿತ್ತಿಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ಬೇರೆ 5 ದಿವಸ ಶನಿವಾರ ಶುಕ್ರವಾರ ಮಲ್ಯ ಹಾಸ್ಪಿಟಲ್ಗೆ ಹೋಗಿ ಹೆಲ್ಪ್ ಏಜ್ ದಿಂದ ಹಾಸ್ಪಿಟಲ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್, ಡಾಕ್ಟರ್ಸ್ ಅಂಡ್ ದ ಪೇಷಂಟ್ಸ್, ಆ ಇದರಲ್ಲಿ ಫ್ರಂಟ್ ಡೆಸ್ಕ್ ಅಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಿದ್ದೆ. 10-1 ಮಾಡಿ 1:30 ಆಗಿ ಹೋಗಿ ಮನೆಗೆ ಬರ್ತಿದ್ವು. ಟ್ಯೂಸ್ಡೇಸ್ ಅಂಡ್ ಥರ್ಸ್ಡೇಸ್ ಒಂದು ಬ್ಲೈಂಡ್ ಸ್ಕೂಲ್ಗೆ ಹೋಗ್ತಿದ್ದೆ, ಅಲ್ಲಿ ಹೋಗಿ ಬ್ರೈನ್ ರೀಡಿಂಗ್ ಮಾಡಿ ಬ್ಲೈಂಡ್ ಸ್ಕೂಲ್ ಅವರಿಗೆ ಯಾವ ತರ ನಮ್ಮ ರೆಗ್ಯುಲರ್ ಪಾಠ ಪುಸ್ತಕಗಳಿರ್ತಾವ ಅವ್ರು ಅದನ್ನ ಬರ್ಕೊಳ್ತಿದ್ರು, ಅದನ್ನ ಓದಿ ಹೇಳಿ ಬರ್ತಾ ಇದ್ದು. ವೆಡ್ನೆಸ್ಡೇಸ್ ಮಾತ್ರ ನಮ್ಮ ಮನೆ ಹತ್ರನೇ ಒಂದು ಹೋಮ್ ಫಾರ್ ದ ಏಜ್ಡ್ ಇತ್ತು. ಅಲ್ಲಿ ಹೋಗಿ ಆಲ್ ಓಲ್ಡ್ ಏಜ್ ಪೀಪಲ್ ಜೊತೆ ಟೈಮ್ ಕಳೀತಾ ಇರ್ತೀವಿ. ಅವ್ರಿಗೂ ತುಂಬಾ ಇಷ್ಟ ಆಗ್ತಾ ಇತ್ತು, ಯಾರಾದ್ರೂ ಬಂದ್ರು ನೋಡಿದ್ರೆ ಸಾಕು ನಮ್ಮನ್ನ ಅಂತ ಯೋಚನೆ ಮಾಡ್ತಾ ಇರ್ತಿದ್ರು ಅವರು. ಅವ್ರ ಜೊತೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬರ್ತಿದ್ದು. ಶನಿವಾರ ಭಾನುವಾರ ಮಕ್ಕಳ ಜೊತೆ ಕಾಲ ಕಳೀತಿದ್ದು. ಅದೇ ರಜೆ ಸಿಕ್ತು ಅಂತ ಹೇಳುವಾಗ ಮಕ್ಕಳು ನಾವು ನಾಯಿಗಳು ಎಲ್ಲರನ್ನೂ ಕರ್ಕೊಂಡು ತೋಟಕ್ಕೆ ಬಂದ್ಬಿಡ್ತಿದ್ವಿ. ಯಾಕೆಂತ ಹೇಳಿದ್ರೆ ತೋಟದ ವಾತಾವರಣ ನಮಗೆ ಬಹಳ ಹಿಡಿಸ್ತಾ ಇತ್ತು. ಬೆಂಗಳೂರು ಎಷ್ಟೇ ಇದ್ರೂ ಸ್ವಲ್ಪ ದಿವಸ ಇರಬಹುದು ಅಷ್ಟೇನೆ, ಬಟ್ ನಮಗೆ ಫ್ರೆಶ್ ಏರ್ ಬೇಕು ಅಂತ ಹೇಳಿದ್ರೆ ತೋಟಕ್ಕೆ ಬರಬೇಕು ಅಂತ ಆಗ್ತಿತ್ತು. ಆತರ ಮನೆಗೆ ಬರ್ತಾ ಇದ್ವಿ. ಅಲ್ಲಿಂದ ಮಕ್ಕಳದ್ದು ವಿದ್ಯಾಭ್ಯಾಸ ಮುಗಿದ್ಮೇಲೆ ಮಗಳು ಪರದೇಶಕ್ಕೆ ಹೋದ್ಲು ಓದ್ಲಿಕ್ಕೆ. ಅವಾಗ ಮಗನ್ಗೆ ಡಿಗ್ರಿ ಆದ್ಮೇಲೆ ಇನ್ನೇನ್ ಮಾಡೋದು ಅಂತ ಹೇಳಿ ತೋಟಕ್ಕೆ ವಾಪಸ್ ಬಂದಿ. ವಾಪಸ್ ಬರುವಾಗ ಯೋಚನೆ ಆಯ್ತು, ಮನೇಲಿ ಕೂತು ನಾನು ಏನ್ ಮಾಡೋದು ಅಂತ ಹೇಳಿ, ನಮ್ಮ ಹತ್ರದಲ್ಲೇ ಒಂದು ಸ್ಕೂಲ್ ಇದೆ ಸ್ಪರ್ಶ ಅಂತ ಹೇಳಿ, ಫಾರ್ ದ ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್. ಅದು ವಾರಕ್ಕೆ ಮೂರು ದಿವಸ ಹೋಗಿ ಒಂದು ಮೂರು ಗಂಟೆ ಕಾಲ ಮಕ್ಕಳ ಜೊತೆ ಕಾಲ ಕಳೀತಿದ್ದೆ. ಅವರಿಗೆ ಓದೋದು, ಹಾಡ್ ಹೇಳಿಕೊಡೋದು, ಕತೆ ಹೇಳಿಕೊಡೋದು, ಏನ್ ಕಲ್ಸ್ಬೋದು, ಮೇಡಮ್ ನಮ್ಗೆ ಇಂಗ್ಲಿಷ್ ಮಾತಾಡಕ್ಕೆ ಕಲ್ಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಅದರಲ್ಲಿ ಹೆಲ್ಪ್ ಮಾಡ್ತಿದ್ದೆ ಅವರಿಗೆ. ಹಾಗೆ ಮಾಡಿ ಮನೆಗೆ ಬರ್ತಾ ಇದ್ದು, ಇದೇ ತರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಮಕ್ಕಳದೆಲ್ಲ ಮದ್ವೆ ಎಲ್ಲ ಆಯ್ತು. ಇನ್ ಬಿಟ್ವೀನ್ 2003 ಯಾವಾಗ್ಲೂ ನಾನು ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ಕಾನ್ಫರೆನ್ಸ್ಗೆ ಬೆಂಗಳೂರಿಗೆ ಹೋಗ್ತಾ, ಯಾವಾಗ್ಲೂ ಅದ್ ಮೊದಲು ಬೆಂಗಳೂರಲ್ಲೇ ಆಗ್ತಾ ಇರ್ತಿತ್ತು. ಸ್ಪೋರ್ಟ್ಸ್ ಮೀಟ್ ಆದ್ಮೇಲೆ ಬೆಂಗಳೂರ್ಲ ಕಾನ್ಫರೆನ್ಸ್ಗೆ ಹೋದಾಗ ಲಕ್ಷ್ಮೀ ವೆಂಕಟಾಚಲಂ ಅವರು ಕಾಫಿ ಬೋರ್ಡ್ ಚೇರ್ಪರ್ಸನ್ ಆಗಿದ್ರು. ಆವಾಗ ಕಾಫಿ ಪ್ರೈಸಸ್ ಬೇರೆ ಕಮ್ಮಿ ಆಗ್ತಾ ಇತ್ತು. ಆಗ ಹೇಳಿದ್ರು, ವಿಮೆನ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕಾಫಿ ಇಂಡಸ್ಟ್ರಿ, ವೈ ಡೋಂಟ್ ಯು ಆಲ್ ಸ್ಟಾರ್ಟ್ ಡ್ರಿಂಕಿಂಗ್ ಕಾಫಿ ಪ್ರಮೋಷನ್, ಯಾಕೆ ನೀವು ಶುರು ಮಾಡಬಾರದು ಅಂತೇಳಿ. ಅದು ಮನಸ್ಸಲ್ಲಿ ಉಳಿದು ಹಾಗೆ ಆಗಿ ಕೊಡಗಿಗೆ ಬಂದ ತಕ್ಷಣ ಮಾರನೇ ದಿವಸನೇ ನಂದಾ ಸುಬ್ಬಯ್ಯ ಅವರು ಅಲ್ಲಿಂದ ಬೋಸ್ ಮಂದಣ್ಣ ಅವರು ಹೇಳಿದ್ರು, ಇದು ವೆರಿ ಇಂಪಾರ್ಟೆಂಟ್ ಆಕ್ಚುಲಿ, ಇದು ಮಾಡ್ಕೊಂಡು ಹೋಗ್ಬೇಕು ನೀನು, ನಿನ್ನಲ್ಲಿದ್ದೆ ಆ ಗುಣ ಇದೆ, ಎಲ್ಲರನ್ನ ಜಾಯಿನ್ ಮಾಡು ಅಂತೇಳಿ. ಹಾಗಾಗಿ ಲೇಡಿ ಪ್ಲಾಂಟರ್ಸ್ ಒಂದು 7-8 ಮೆಂಬರ್ಸ್ ನ ಕರೆದು ಅವತ್ತಿನ ದಿವಸ ಶುರು ಮಾಡಿ ನಮ್ಮ ಕಾಫಿ ಸಂಸ್ಥೆಗೆ ಕೊಡಗು ವಿಮೆನ್ಸ್ ಕಾಫಿ ಅವೇರ್ನೆಸ್ ಬಾಡಿ ಅಂತ ಒಂದು ಟೈಟಲ್ ಕೊಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. 13 ನಾನದ್ರು ಪ್ರೆಸಿಡೆಂಟ್ ಆಗಿ ಒಂದು 450 ಜನ ಮೆಂಬರ್ಸ್ ಅಷ್ಟು ಮಾಡಿ, ಅಲ್ಲಿಂದ ಒಬ್ಬರೇ ಒಂದು ಆರ್ಗನೈಸೇಷನ್ ನ ಕಂಟಿನ್ಯೂ ಮಾಡೋದು ಸರಿಯಲ್ಲ, ಮುಂದೆ ಅದನ್ನ ಯಂಗ್ಸ್ಟರ್ಸ್ ಗೆ ಬಿಡಬೇಕು ಅಂತ ಹೇಳಿ, ನನ್ನಿಂದ ಯಂಗ್ಸ್ಟರ್ಸ್ ಅವರಿಗೆ ಆ ಆರ್ಗನೈಸೇಷನ್ ನೀವು ಇನ್ನ ಟೇಕ್ ಓವರ್ ಮಾಡಿ, ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ, ಏನ್ ಬೇಕಾದ್ರೂ ನಿಮಗೆ ಹೇಳಿಕೊಡ್ತೀನಿ, ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳಿ ನಾನೀಗ ಇದ್ರ ಮಾಡ್ತಾ ಇಲ್ಲ. ಇನ್ ಬಿಟ್ವೀನ್ ನನಗೆ ಕಾಫಿ ಬೋರ್ಡ್ ಮೆಂಬರ್ಶಿಪ್ ಬೇರೆ ಸಿಕ್ತು, ಸೆಂಟ್ರಲ್ ಗವರ್ಮೆಂಟ್ ಇಂದ ಅದನ್ನ ನಾಮಿನೇಟ್ ಮಾಡಿದ್ರು. ಕಾಫಿ ಬೋರ್ಡ್ ಮೆಂಬರ್ಶಿಪ್ ಅಲ್ಲಿ 3 ಮೆಂಬರ್ ಆಗಿ ನನ್ನ ಕೈಲಿ ಏನೇನ್ ಸಾಧ್ಯವೋ ಅದ್ ಕೆಲಸ ಮಾಡಿ ಮುಗಿಸಿದ್ದೀನಿ. ಇವತ್ತೊಂದು ದಿವಸ ನನಗೆ ಕಾಫಿಯಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಏನೇನ್ ಆಗ್ತಾ ಇದೆ, ನಂದು ಮಗ ಹಸ್ಬೆಂಡ್ ಅವರೇ ತೋಟಕ್ಕೆ ಹೋದ್ರು ತೋಟದಲ್ಲಿ ಪ್ರತಿ ದಿವಸ ಏನ್ ಆಗ್ತಾ ಇದೆ ಅನ್ನೋದು ನನಗೆ ತಿಳ್ಕೊಳ್ಳೋದು ಬಹಳ ಇಂಟ್ರೆಸ್ಟ್ ಇದೆ. ಯಾಕೆಂತ ಹೇಳಿದ್ರೆ ಅದು ನನ್ನ ತಂದೆಯಿಂದ ಬಂದ ಗುಣ, ಅದು ತೋಟದಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ಬೇಕು ಅಂತ ಹೇಳಿ ಸಾಯಂಕಾಲ ಬೆಳಿಗ್ಗೆ ತೋಟಕ್ಕೆ ಹೋಗ್ತೀನಿ, ನೋಡ್ತೀನಿ ಏನಾಗ್ತಾ ಇದೆ ಅಂತ. ಪಲ್ಪರಸ್ ಹತ್ರ ಹೋಗ್ತೀನಿ, ಕೂರ್ತೀನಿ, ನೋಡ್ತೀನಿ ಏನಾಗ್ತಾ ಇದೆ ಅಂತ. ನಮ್ಮ ವರ್ಕರ್ಸ್ ಜೊತೆ ಮಾತಾಡಿ ಅವ್ರಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಒಂದು ಸಾಂತ್ವನದ ನುಡಿ ಹೇಳಿ ಅವ್ರ ಜೊತೆ ಎಲ್ಲ ಮಾತಾಡಿ ವಾಪಸ್ ಮನೆಗೆ ಬರ್ತೀನಿ. ಇದೇ ನನ್ನ ದಿವಸದ ದಿನಚರಿ. ಇಷ್ಟು ಸೂಕ್ಷ್ಮವಾಗಿ ಹೇಳ್ಬಿಟ್ರಿ, ಆದ್ರೆ ನಾವು ವಿಷಯಗಳನ್ನ ಕೆದಕ್ತಾ ಹೋದ್ರೆ ತುಂಬಾ ಇದಾವೆ. ತಾವು BSc ಹೋಮ್ ಸೈನ್ಸ್ ವ್ಯಾಸಂಗ ಮುಗಿಸ್ಕೊಂಡು ಕೃಷಿ ಕುಟುಂಬಕ್ಕೆ ಸೇರ್ಪಡೆ ಆದ ಬಳಿಕ ವಿಭಿನ್ನವಾದ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ನಂದು ಮಗ ಅವನಿಗೂ ಬಹಳ ಇಂಟ್ರೆಸ್ಟ್ ಇದೆ ಕಾಫಿ ತೋಟದಲ್ಲಿ, ಹಾಗಾಗಿ ಅವನು ಡಿಗ್ರಿ ಮುಗಿಸಿದ ತಕ್ಷಣ ಕಾಫಿ ತೋಟಕ್ಕೆ ಬಂದಿದ್ದಾನೆ. ತೋಟದ ಮೇಲ್ವಿಚಾರಿಕೆ ಎಲ್ಲ ಅವನ ಕೈಯಲ್ಲಿದೆ. ಮಗಳು ಈಗ ಬೆಂಗಳೂರಲ್ಲಿ ಇದ್ದಾಳೆ, ಮಕ್ಕಳನ್ನ ಓದಿಸ್ಕೊಂಡು. ಅವಳು ಒಂದು ಕಾಫಿ ಪ್ಲಾಂಟರ್ಸ್ ಕುಟುಂಬಕ್ಕೆನೆ ಸೇರಿದವಳು. ಗರ್ಗಂದೂರ್ ಹತ್ರ ಅವ್ರದ್ದು ತೋಟ ಇದೆ, ಸಕಲೇಶ್ಪುರದಲ್ಲಿ ತೋಟ ಇದೆ. ಅವಳು ಬೆಂಗಳೂರಲ್ಲಿ ಏನ್ ಇಲ್ಲದೇ ಇರಬಾರ್ದು ಅಂತ ಹೇಳಿ ಅವಳು ಒಂದು ಮಾರ್ಕೆಟಿಂಗ್ ಆಫೀಸ್ ನ ಓಪನ್ ಮಾಡಿಕೊಂಡು ಬೆಂಗಳೂರಲ್ಲಿ ಇದ್ದಾಳೆ. ಆಗಾಗ ತೋಟಕ್ಕೆ ಬಂದು ಹೋಗ್ತಾ ಇರ್ತಾಳೆ. ತಂದೆ ತಾಯಿಗಳಿರುವ ಗುಣ ಮಕ್ಕಳಿಗೂ ಸಹಜವಾಗಿ ಬಂದೇ ಬರುತ್ತೆ. ಬಾಲ್ಯದಿಂದ ನಿಮ್ಮ ಮಕ್ಕಳು ಕೃಷಿ ಬಗ್ಗೆ ಹೇಗೆ ಒಲವು ತೋರಿಸ್ಕೊಂತ ಬಂದ್ರು, ನೀವು ಅವರಿಗೆ ಹೇಳಿದ ಪಾಠಗಳೇನು, ಮತ್ತೆ ನೋಡ್ತಾ ನೋಡ್ತಾ ಅವರು ಸ್ವೀಕರಿಸೋದು ಏನೇನು? ನನ್ನ ಮಗನಿಗೆ ತೋಟದ ಮೇಲೆ ಬಹಳ ಇಷ್ಟ ಇತ್ತು. ಯಾವಾಗ ರಜಕ್ಕೆ ಬಂದ್ರು ಏನು ತೋಟದವರು ಕೆಲಸ ಮಾಡ್ತಾ ಇದ್ದ, ಯಾರಾದ್ರೂ ಒಬ್ಬ ಸೌದೆ ಹೊಡೆಯೋದು ಕಂಡ್ರೆ ನಾನು ಸೌದೆ ಹೊಡೆದು ತೋರಿಸ್ತೀನಿ, ನನ್ನ ಕೈಲ ಆಗುತ್ತಾ ಅಂತ ಮಾಡ್ತಾ ಇದ್ದ. ಇಲ್ಲದಿದ್ರೆ ಮನೆ ಹತ್ರನೇ ಒಂದ್ ಸ್ವಲ್ಪ ಕೆಸರು ಮಾಡ್ಕೊಂಡು ನಾನು ಭತ್ತ ಬೆಳಿತೀನಿ ಇದ್ರಲ್ಲಿ ಅಂತ ಹೇಳ್ಕೊಂಡು, ಆ ಮನ್ಸಿಗೆ ಏನ್ ಬರ್ತಿತ್ತೋ ಗೊತ್ತಿಲ್ಲ, ಮಾತ್ರ ಅದಕ್ಕೆ ಏನಾದ್ರೂ ಬೀಜ ಹಾಕೊಂಡು ಬೆಳೆಯೋದು ನೋಡ್ತಾ ಇದ್ದ. ಅದೇ ತರ ಮಗಳು ಸಮೇತ ನಾನ್ ತುಂಬಾ ದನಗಳು ಇಟ್ಕೊಂಡಿರ್ತಿದ್ದೆ. ಅವಾಗ ಸುಮ್ನೆ ಕೊಟ್ಟಿಗೆಗೆ ಹೋಗೋದು, ಮತ್ತೆ ಅಲ್ಲಿಂದ ಹೂ ಗಿಡಗಳನ್ನ ಬೆಳೆಸೋದು, ಕಳೆ ಕೀಳೋದು, ಅವೆಲ್ಲ ಕೆಲಸ ಮಾಡ್ತಾ ಇರ್ತಿದ್ಲು. ಅಲ್ಲಿಂದ ನಾನು ಹೋಗಿ ಸ್ಕೂಲಲ್ಲಿ ಟೀಚ್ ಮಾಡೋದು ನೋಡಿದ್ರೆ ನಾನು ಟೀಚ್ ಮಾಡ್ತೀನಿ ಅಂತೇಳಿ, ತೋಟದ ಮಕ್ಕಳು ಯಾರಿರ್ತಾರೆ ಅವ್ರಿಗೆಲ್ಲ ನಾನೇ ಟೀಚರ್ ಆಗ್ತೀನಿ ಅಂತೇಳಿ ಅವ್ರಿಗೆಲ್ಲ ಅವಳು ಇಂಗ್ಲಿಷ್ ಕಲ್ಸ್ಕೊಡೋದು, ಆತರ ಟೀಚರ್ ಕೆಲಸನು ಮಾಡಿ ಆಟ ಆಡ್ತಾ ಇರ್ತಿದ್ರು ಮಕ್ಕಳು. ಕೃಷಿ ಪರಿಸರದಲ್ಲಿ ಮಕ್ಕಳು ಜನಿಸಿದಾಗ ಅದನ್ನೇ ಕಲಿತವೆ, ಮತ್ತೆ ಅದು ಇನ್ನೂ ಕರಗತ ಆಗ್ತಾ ಆಗ್ತಾ ಕೃಷಿ ಕ್ಷೇತ್ರದಲ್ಲೇ ನೆಲೆಯನ್ನ ಕಾಣೋದಿದೆ. ಮಕ್ಕಳು ಇಬ್ರು ಏನು ಓದಿದ್ರು? ಮಗ BA ಮಾಡಿ ಮನೆಗೆ ಬಂದಿದ್ದಾನೆ. ಮಗಳು HR ಮಾಡಿದ್ಲು, PUC ಆದ ತಕ್ಷಣ ಅಮೆರಿಕಕ್ಕೆ ಹೋಗಿ ಅಲ್ಲಿ ಓದಿ ಬಂದು ಅಲ್ಲಿಂದ ಲೀಲಾ ಪ್ಯಾಲೇಸ್ ಅಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ಲು. ಅದಾದ್ಮೇಲೆ ಅವಳಿಗೆ ಮದ್ವೆ ಆಯ್ತು. ಮದ್ವೆ ಆಗಿ ಅವಳೊಂದು ಟೇಲರಿಂಗ್ ಸೆಕ್ಷನ್ ಓಪನ್ ಮಾಡಿದ್ಲು. ಅಲ್ಲಿಂದ ಯೋಚನೆ ಮಾಡಿದ್ಲು, ಇದು ಬರೀ ಟೇಲರಿಂಗ್ ಮಾಡಿರೋದೇ ನಾನು ಬೇರೆ ಅಂತ ಹೇಳಿ ಅಡ್ವರ್ಟೈಸಿಂಗ್ ಏಜೆನ್ಸಿನ ಓಪನ್ ಮಾಡಿ ಸ್ವಲ್ಪ ದಿವಸ ಬೇರೆಯವ್ರ ಕೆಳಗೆ ಕೆಲಸ ಮಾಡಿದ್ಲು. ಯಾಕೆಂತ ಹೇಳಿದ್ರೆ ಯಾವ ತರ ಕೆಲಸ, ಯಾವ ತರ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿ. ಅದಾದ್ಮೇಲೆ ಅವಳು ತಂದೆ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ಲು. ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಬಹುದಾ? ಮಗನ ಹೆಸರು ಮಯೂರ್ ಅಂತ ಹೇಳಿ, ಮಗಳ ಹೆಸರು ಮನೀಷಾ ಅಂತ ಹೇಳಿ. ಮನೀಷಂದು ಯಜಮಾನರ ಹೆಸರು ಆದಿತ್ಯ ದಾಸಪ್ಪ ಅಂತ ಹೇಳಿ. ಅವರು ದೊಡ್ಡ ಮನೆ ಕಾಫಿ ತೋಟದ ಪ್ಲಾಂಟರ್ಸ್ ಆಗಿ ಸಾಕಮ್ಮ ಫ್ಯಾಮಿಲಿ ಅವರಾಗಿರೋದ್ರಿಂದ ಅವ್ರಿಗೂ ತೋಟ ಎಲ್ಲ ಇದೆ ಇಲ್ಲಿ. ಆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಗನಿಗೂ ಮದ್ವೆ ಆಯ್ತಾ? ಮಗನಿಗೆ ಮದ್ವೆ ಆಗಿ ಸೊಸೆ ಹೆಸರು ಇಂಪನ ಅಂತ ಹೇಳಿ, ಅವಳು ಮೈಸೂರು ಅವಳು. ಅವ್ರಿಗೂ ಒಂದು ಮಗು ಇದೆ. ಆ ಮಗಳಿಗೂ ಈಗ ತೋಟದ್ದು ಬಹಳ ಅಂದ್ರೆ ನಮ್ಮನೆ ಸುತ್ತ ಗಾರ್ಡನ್ ಇದೆ, ಅದರಿಂದ ಅದಕ್ಕೆ ಗಾರ್ಡನ್ ಕೆಲಸ ಬಹಳ ಇಷ್ಟ. ಕಳೆ ಇದೆ ಅಂತ ಹೇಳಿ ಏನ್ ಕಳೆ ಇದ್ರು ತೋಟದಲ್ಲಿ ಕಳೆ ಕೇಳ್ತಾಳೆ. ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ಲಿ ಅಂತ ನಾನೇನ್ ಮಾಡುತ್ತೆ ಹೇಳಿದ್ರೆ, ಬೇಗ ಬೇಗ ಬೆಳೆಯುವಂತ ಈಗ ಬೀನ್ಸ್ ಕಾಳು ಕೊಟ್ಟೆ ಒಂದ್ ಸ್ವಲ್ಪ ದಿವಸದಲ್ಲಿ ಅದು ಮೊಳಕೆ ಹೊಡೆದು ಗಿಡ ಬರುತ್ತೆ ಅಂತದನ್ನೇ ಮೊದ್ಲು ಮೊದ್ಲು ತೋರ್ಸಕ್ಕೆ ಶುರು ಮಾಡಿದ್. ಮಕ್ಕಳಿಗೆ ಪೇಷನ್ಸ್ ಇರೋದಿಲ್ಲ, ಅದು ಬೆಳೆಯೋ ತನಕ ನೋಡ್ಬೇಕು ಅಂತ ಹೇಳಿ ಯಾವ್ದು ಬೇಗ ಬೆಳೀತದೋ ಅದನ್ನ ತೋರಿಸ್ತಾ ಇದ್ದೆ ಮಕ್ಕಳಿಗೆ. ಹೀಗಾಗಿ ಮೂರ್ ಮೊಮ್ಮಕ್ಕಳಿದ್ದಾರೆ, ಮೂರ್ ಮೊಮ್ಮಕ್ಕಳಿಗೂ ತೋಟದ ಎನ್ವೈರನ್ಮೆಂಟ್ ನೇಚರ್ ಬಹಳ ಅಂದ್ರೆ ಬಹಳ ಇಷ್ಟ ಇದೆ. ನಿಮ್ಮ ಯಜಮಾನರು ಹೇಳ್ತಾ ಇದ್ರು ಮಗನಿಗೆ ಉದ್ಯೋಗಕ್ಕೆ ಹೋಗು ಅಂತಂದ್ರೆ ಒಲವೇ ಬರಲಿಲ್ಲ, ಕೃಷಿಯಲ್ಲೇ ಇರ್ತೀನಿ ಅಂತ ಅನ್ಕೊಂಡು ಒಂದ್ ರೀತಿಲಿ ಹಠ ಹಿಡಿದು ನಮ್ ಜೊತೆಗೆ ಬಂದು ಸೇರಿಕೊಂಡಿದ್ದಾನೆ ಅಂತ ಅನ್ಕೊಂಡು ಹಾಗೆ ಆತನಿಗಿರುವ ಆಸಕ್ತಿಯನ್ನು ಉಲ್ಲೇಖ ಮಾಡ್ತಾ ಇದ್ರು. ಮಕ್ಕಳಿಗೆ ಎಷ್ಟೋ ಕಡೆಗೆ ಹಳ್ಳಿಗಳಲ್ಲಿ ಮತ್ತು ಪಟ್ಟಣ ಹತ್ತಿರ ಇರುವ ಪ್ರದೇಶಗಳಲ್ಲಿ ವಾಸವಾಗಿರುವ ಕುಟುಂಬಗಳಲ್ಲಿ ನೋಡ್ತಾ ಇರ್ತೀವಿ, ಅತೀವವಾದ ಆಸಕ್ತಿ ಕೃಷಿಯಲ್ಲಿ. ಪ್ರತಿನಿತ್ಯನೂ ಮಕ್ಕಳು ತೊಡಗಿಸ್ಕೊಳ್ತಾ ಇದ್ರೆ ಆ ಕಡೆಗೆ ಸೆಳೆತ ಸಹಜವಾಗಿ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳನ್ನ ಕೃಷಿಯಿಂದ ದೂರ ಇಡ್ಲಿಕ್ಕೆ ಮತ್ತೆ ಹೆಚ್ಚೆಚ್ಚು ಓದಿಸಿ ಹೊರಗಡೆ ನಗರ ಪಟ್ಟಣಕ್ಕೆ ಸೇರಿಸೋದಿದೆ. ಆಮೇಲೆ ಮಕ್ಕಳು ಬಿಡಲ್ಲ, ಅಲ್ಲಿನೂ ಸ್ವಲ್ಪ ವರ್ಷಗಳ ಕಾಲ ಇದ್ದು ಅದನ್ನ ನೋಡಿ ಈ ಸಹವಾಸ ಬೇಡ, ನಮ್ಮೂರೇ ನಮ್ಮ ಕಸಬು ನಮ್ಮ ಮನೆನೇ ಇಷ್ಟ ಅಂತ ಅನ್ಕೊಂಡು ಬಂದಿರೋದಿದೆ. ಮಗನ ಒಂದು ಬೆಳವಣಿಗೆನ ನೋಡಿದ್ರೆ ಆತನ ಆಸಕ್ತಿ ಒಲವು ಹೇಗೆ ಸಾಧ್ಯ ಬಂತು, ವಿಶೇಷವಾಗಿ ಕೃಷಿ ಸಂಗತಿಗೆ ಸಂಬಂಧಿಸಿದಂತೆ? ಹೆಮ್ಮೆ ಅನ್ಸುತ್ತೆ ಏನು ಅಂತ ಹೇಳಿದ್ರೆ, ಈಗ ಸುಮಾರು ಜನ ಸೀನಿಯರ್ ಪ್ಲಾಂಟರ್ಸ್ ಹೇಳ್ತಾರೆ, ಮಯೂರ್ಗಿರೋಷ್ಟು ಎಕ್ಸ್ಪೀರಿಯನ್ಸ್, ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ತೋಟದಲ್ಲಿ ಕೆಲಸ ಮಾಡ್ತಾನೆ, ಬಹಳ ಹಾರ್ಡ್ ವರ್ಕಿಂಗ್ ಪರ್ಸನ್ ಅವನು ಅಂತ ಹೇಳಿ ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ, ಅವನನ್ನ ಅವನ ದೊಡ್ಡಪ್ಪನಿಗೆ ಹೋಲಿಸ್ತಾ ಇದ್ದಾರೆ. ಅದೇ ನನಗೆ ಹೆಮ್ಮೆಯ ವಿಷಯ. ಯಾಕೆ ಹೇಳಿದ್ರೆ ಅವನ ದೊಡ್ಡಪ್ಪ SP ಜಯರಾಜ್ ಅವರು ಬಹಳ ಒಳ್ಳೆ ಹೆಸರಾಂತ ಪ್ಲಾಂಟರ್ ಅವರು. ಈಗ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಪನ್ಯ ಫ್ಯಾಮಿಲಿಯಲ್ಲಿ ಮಯೂರ್ ಗಣೇಶ್ ಅಂತ ಹೇಳ್ಬಹುದು ಅಂತ ಎಲ್ಲರ ಬಾಯಲ್ಲಿ ಕೇಳಕ್ಕೆ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಪುತ್ರನಿಗಿರುವ ಆಸಕ್ತಿ ಚಿಕ್ಕವನಿದ್ದಾಗ್ಲಿಂದ ಅದು ಬೆಳೆದು ಬಂದ ರೀತಿ ನೀತಿಯನ್ನು ನೋಡಿದ್ರೆ ನೀವು ಅಲ್ದಲ್ಲೇ ನಮ್ಮಂತವರು ಸಹ ಅಭಿಮಾನ ಪಡಲೇಬೇಕು. ಜೊತೆಗೆ ನಿಮ್ಗೇನು ಸಣ್ಣ ಪುಟ್ಟ ಹಿಡುವಳಿ ಅಲ್ಲ, ವಿಸ್ತಾರವಾದ ಕಾಫಿ ತೋಟ ಇದೆ. ಗಣೇಶ್ ಅವರು ಮನೆಯನ್ನ ಕಟ್ಟಿಸಿ ಎಷ್ಟೋ ವರ್ಷ ಆಯ್ತು. ಒಂದು ಸುಸಜ್ಜಿತವಾದ ನೆಲೆಯಲ್ಲಿ ಮಕ್ಕಳು ನಿಮ್ಮ ಕಸಬನ್ನ ಹಿಡಿದು ಮುಂದುವರಿಸೋದು ಸಾರ್ಥಕವಾದ ಕೆಲಸವೇ. ಈ ರೀತಿಯ ಪ್ರಯತ್ನಗಳು ಆಗ್ತಾ ಇದ್ರೆ ತಪ್ಪೇನಿಲ್ಲ. ಎಲ್ಲೋ ಹೋಗಿ ದುಡಿದು ಅಲ್ಲಿ ಕಷ್ಟ ಅನುಭವಿಸೋದ್ಕಿಂತ ಹೋಗ್ಲಿ, ನೋಡ್ಲಿ, ಅನುಭವ ಪಡೆದುಕೊಂಡು ಬರ್ಲಿ, ಮತ್ತೆ ಕೃಷಿಗೆ ಮರಳಿದ್ರೆ ನಮ್ಮ ದೇಶದ ಕೃಷಿ ವ್ಯವಸ್ಥೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಅಥವಾ ಮುಂದೆ ಸಾಗಿಸ್ಲಿಕ್ಕೆ ಪೂರಕವಾದ ಒಂದು ವಿಚಾರವೇ. ಹೌದು ಹೌದು, ಮಕ್ಕಳು ಎಲ್ಲ ಕಡೆ ತಿರುಗಾಡ್ಕೊಂಡು ಬರ್ಲಿ, ಹೇಗಿದೆ ದೇಶ ಸುತ್ತಾಡಿದ್ರೆ ಗೆಟ್ ನಾಲೆಜ್ ಗೋಯಿಂಗ್ ಆಲ್ ಓವರ್ ದ ವರ್ಲ್ಡ್, ಬಟ್ ಎಲ್ಲ ಆಗಿ ಮುಗಿಸಿ ಮನೆಗೆ ಬರುವಾಗ ಅವ್ರಿಗೂ ಗೊತ್ತಾಗುತ್ತೆ ಮನೆ ಪರಿಸ್ಥಿತಿ ಹೇಗಿದೆ. ಎಲ್ಲಿದ್ರು ಬೇರೆಯವ್ರ ಕೈಗಳೆ ಕೆಲಸ ಮಾಡೋದಕ್ಕಿಂತ ನನಗೆ ನಾನೇ ರಾಜ, ನನ್ನ ಕೈಗಳೆ ನಾನು ಬೇರೆಯವ್ರನ್ನ ಮಾಡಿಸಬಹುದು, ನಾನೇ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅವರಿಗೆ ಅಂತ ಹೇಳಿದ್ರೆ, ಅವ್ರ ಜೊತೆ ಬೆಳೆಯೋದ್ರಿಂದ ಬೇರೆಯವ್ರ ಕಷ್ಟ ಸುಖನೂ ಅರ್ಥ ಆಗುತ್ತೆ. ಅದೊಂದೇ ಅಲ್ಲ, ಈ ಪ್ರತಿಯೊಂದು ಪ್ಲಾಂಟ್ಗೂ ಅದಕ್ಕೂ ಶಕ್ತಿ ಇದೆ, ಅದಕ್ಕೂ ಒಂದು ಜೀವ ಇದೆ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಈಗ ಮಗಳಾದ್ರೂ ಅಷ್ಟೇನೆ, ಅವಳು ತುಂಬಾ ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಮೊಮ್ಮಕ್ಕಳಿಗೂ ಅದೇ ಇಂಟ್ರೆಸ್ಟ್ ಬರ್ತಾ ಇದೆ. ಅದರಿಂದ ನನ್ ಇಬ್ರು ಮಕ್ಳ ಮೇಲೂ ಇವನು ತೋಟನೂ ನೋಡ್ಕೊಳ್ತಾನೆ, ಈಗ ನಮ್ಮಿಬ್ರಿಗೂ ವಯಸ್ಸಾಯ್ತು ಅಂತ ಹೇಳಿ ಮನೆದು ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ. ಅದು ತುಂಬಾ ಹೆಮ್ಮೆಯ ವಿಷಯ ಅಂತ ಅನ್ಸುತ್ತೆ ನನಗೆ. ಮಕ್ಕಳು ಒಳ್ಳೆ ವಯಸ್ಸಿನಲ್ಲಿ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದು ಅದು ಮನೆತನಕ್ಕೂ ಒಂದು ದೊಡ್ಡ ಶಕ್ತಿ. ಅದು ಮಗಳಾಗಿರ್ಲಿ ಮಗ ಆಗಿರ್ಲಿ, ಕೃಷಿ ಸಂಗತಿಗಳನ್ನು ಕಲಿತಷ್ಟು ಇರುವ ಮನೆಗೆ ಕೊಟ್ಟಿರುವ ಮನೆಗೆ ಪೂರಕವಾಗಿ ಬೆಳವಣಿಗೆಗೆ ನೆರವಾಗ್ತಾ ಹೋಗ್ತದೆ. ಮಯೂರ ನಿಮ್ಮ ಪುತ್ರ ಈ ಒಂದು ಜವಾಬ್ದಾರಿಯನ್ನ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನ ಮುನ್ನಡೆಸಲಿಕ್ಕೆ ಒಂದು ಹಂಬಲ ಇಟ್ಕೊಂಡು ಹೋಗ್ತಾರದು ಅಭಿಮಾನದ ಸಂಗತಿನೇ. ನೀವು BSc ಹೋಮ್ ಸೈನ್ಸ್ ಮಾಡಿಕೊಂಡು ಇತರೆ ತರಬೇತಿಗಳನ್ನ ಪಡೆದುಕೊಂಡು ಏನೆಲ್ಲ ಕೆಲಸ ಮಾಡಿದ್ರಿ? ನೀವು ಓದುವಾಗ ಏನ್ ಅನಿಸ್ತಾ ಇತ್ತು, ನಾನು ಕೃಷಿ ಕುಟುಂಬಕ್ಕೆ ಸೇರ್ತೀನೋ ಅಥವಾ ನಮ್ಮ ಅಪ್ಪ ಅಮ್ಮ ಎಲ್ಲಿ ನನ್ನ ಯಾರಿಗೆ ಮದುವೆ ಮಾಡಿಕೊಡ್ತಾರ ಅನ್ನೋ ಒಂದು ಆಲೋಚನೆ ಏನಿತ್ತು? ಇಲ್ಲಿ ಬಂದ್ಮೇಲೆ ಏನ್ ಅನಿಸ್ತು? ಆಕ್ಚುಲಿ ಓದುವಾಗ ನನಗೆ ಇದ್ಯಾವುದು ಯೋಚನೆನೂ ಇರ್ತಿತ್ತಿಲ್ಲ. ನಾನು ಮೂರನೇ ಮಗಳಾದ್ರೂ ನಮ್ಮ ತಂದೆಗೆ ಬಹಳ ಮುದ್ದಿನ ಮಗಳಾಗಿದ್ದೆ. ಅವಾಗ ತುಂಬಾ ಸಾಫ್ಟ್ ನೇಚರ್ ನಂದು. ಆವಾಗ ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಇವಳನ್ನ ದೂರದಲ್ಲಿ ಕೊಡೋದಿಲ್ಲ, ಹತ್ರದಲ್ಲೇ ಕೊಡ್ತೀನಿ, ಗೊತ್ತಿರೋರ್ಗೇನೆ ಕೊಡ್ತೀನಿ, ಒಳ್ಳೆ ಚೆನ್ನಾಗಿ ಸಾಕುವಂತವ್ರಿಗೆ ಕೊಡ್ತೀನಿ ಅಂತ ಹೇಳ್ಕೊಂಡು ಯಾವಾಗ್ಲೂ ನನ್ನ ತಂದೆ ತಾಯಿ ಹೇಳಿದ್ದು ಅವ್ರು ಆ ತರನೆ ಮಾಡ್ತಾರೆ ಅಂತಾನು ಯೋಚನೆ ಇತ್ತು. ಹಾಗಾಗಿ ಒಳ್ಳೆ ಮನೆತನಕ್ಕೆ ಕೊಟ್ಟಿದ್ದಾರೆ. ಅತ್ತೆ ಮನೆ ಬೇರೆ ಅಲ್ಲ, ತಂದೆ ಮನೆ ಬೇರೆ ಅಲ್ಲ, ನನಗೆರಡು ಒಂದೇ ತರ ಮಾಡ್ಕೊಂಡು ಅಕ್ಕ ತಂಗಿಯರು, ಬಾವಂದಿರು, ಅತ್ತಿಗೆಯರು, ನಾದಿನಿಯರು ಎಲ್ಲರಿಂದಾನು ಪ್ರೀತಿ ಸಿಕ್ಕಿದೆ. ಸೇರಿದ ಮನೆಯಲ್ಲಿ ನಾನೇ ಕೊನೆ ಸೊಸೆ. ಮಾತ್ರ ನಾವು ನಾಲ್ಕು ಜನ ಸೊಸೆಯಂದಿರು ಬಹಳ ಚೆನ್ನಾಗಿ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಅದು ನನಗೆ ಹೆಮ್ಮೆಯ ವಿಷಯ ಅಂತ ಅನಿಸ್ತಾ ಇದೆ. ಕೃಷಿ ಮನೆತನಕ್ಕೆ ಬಂದಿದ್ದು ಪ್ರಾರಂಭದಲ್ಲೇ ಏನನ್ನಿಸ್ತಾ ಇತ್ತು, ಈಗ ಏನಂತೀರಿ? ಬಂದ ತಕ್ಷಣ ನನಗೆ ಏನ್ ಅನ್ಸ್ಲಿಲ್ಲ, ಯಾಕೆಂತ ಹೇಳಿದ್ರೆ ಆಗಿನ್ನು ವಯಸ್ಸು ಸಣ್ಣದಿತ್ತು. ಒಂದೇ ಒಂದು ವಿಷಯ ನಮ್ಮ ಅತ್ತೆ ನನ್ ಮದ್ವೆ ಆದಾಗ ಹೇಳಿದ್ದೇನು ಅಂತ ಹೇಳಿದ್ರೆ, ನಿನ್ನ ಗಂಡ ಎಲ್ಲಿರ್ತಾನೆ ಅವನ್ ಜೊತೆ ಕೈ ಹಿಡ್ಕೊಂಡು ಅವನ್ ಹಿಂದೆ ಅಲ್ಲ ಅವನ್ ಮುಂದೆ ಅಲ್ಲ ಅವನ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಕೈ ಹಿಡ್ಕೊಂಡು ಅವ್ರ ಮನೆಗೆ ಬಾಗಿಲು ದಾಟಿ ಹೋಗುವಾಗ ಅದೊಂದು ಮಾತು ಹೇಳಿದ್ರು. ಹಾಗಾಗಿ ಅದೇ ಮಾತಿನಿಂದ ನಾನು ಅದೇ ತರ ಮುಂದುವರ್ಕೊಂಡೇ ಹೋಗ್ತಾ ಇದ್ದೀನಿ ಹೊರತು ಅಲ್ಲಿಂದ ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಾರೆ ಗಣೇಶವರು. ಒಂದ್ರಲ್ಲೂ ನನ್ನ ಹಿಂದೆ ಬಿಟ್ಟಿಲ್ಲ, ಪ್ರತಿಯೊಂದ್ರಲ್ಲೂ ಕೇಳ್ಕೊಂಡು ಇಬ್ರು ಒಟ್ಟಿಗೆ ಒಂದೇ ಸಮವಾಗಿ ಹೋಗ್ತಾ ಇದ್ರು. ಯಾವತ್ತು ನಿನ್ ಹಿಂದೆ ಇರು ಅಂತ ಹೇಳು ಇಲ್ಲ, ಮುಂದೆ ಹೋಗು ಅಂತ ನನ್ನ ಕಳ್ಸು ಇಲ್ಲ. ಅತ್ತೆಯವ್ರದ್ದು ಪ್ರೀತಿ ತುಂಬಾನೇ ಇತ್ತು. ನನ್ನ ಬಾವಂದಿರಾಗಿರ್ಬಹುದು, ನನ್ ಸೇರಿದ ಮನೆ ಅಕ್ಕಂದಿರಾಗಿರ್ಬಹುದು, ನನ್ಗೆಲ್ಲ ಮುಂದಿಂದನು ಪರಿಚಯದವರು ಅವರೆಲ್ಲರೂ. ಆದ್ರೂ ಒಂದೇ ಸಮಯದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ನಾವ್ ಇವಾಗ. ನಿಮ್ಮ ಈ ಕೃಷಿ ಕುಟುಂಬದ ಬೆಳವಣಿಗೆಯನ್ನ ಹಾದಿಯನ್ನ ಗಮನಿಸಿದಾಗ ಸುಮಾರು 5 ದಶಕಗಳ ಕಾಲ ನಿರಂತರವಾಗಿ ಕಾಫಿ ತೋಟದಲ್ಲಿ ನೀವು ನಿರತರಾಗಿದ್ದೀರಿ, ಬೆಳವಣಿಗೆಯನ್ನು ಕಂಡಿದ್ದೀರಿ, ಸಾರ್ಥಕತೆ ಇದೆ. ವಿದ್ಯಾವಂತ ಮಹಿಳೆಯರಿಗೆ ನೀವು ಈ ಸಂದರ್ಭದಲ್ಲಿ ಈ ಕೃಷಿ ಕುಟುಂಬದ ಒಡತಿಯಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಷ್ಟೋ ಕಡೆಗೆ ವಿದ್ಯಾವಂತ ಮಹಿಳೆಯರು ಕೃಷಿ ಕುಟುಂಬಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಹಿಂದೇಟಾಗ್ತಾರೆ, ತಂದೆ ತಾಯಿಗಳು ಕೃಷಿಕರಿಗೆ ಮದುವೆ ಮಾಡಿಕೊಡ್ಲಿಕ್ಕೂ ಯೋಚನೆ ಮಾಡ್ತಾರೆ, ನಿಮ್ಮ ಹಿತವಚನ ಏನು? ಏನಿಲ್ಲವೇ, ದೇರ್ ಇಸ್ ಅ ವೇ, ದೇರ್ ಇಸ್ ಅ ವಿಲ್. ಆಕ್ಚುಲಿ ನೀವು ಹೊಂದಾಣಿಕೆ ಎಂದು ಹೋದ್ರೆ ಎಲ್ಲಿ ಪಟ್ಟಣದಲ್ಲಿ ಇರಬಹುದು, ಹಳ್ಳಿಯಲ್ಲಾದ್ರೂ ಇರಬಹುದು, ತಂಡ ಹೆಂಡತಿಲಿ ಒಂದೇ ಸಮ ಹೊಂದಾಣಿಕೆಯಲ್ಲಿದ್ರೆ ಒಂದು ಎತ್ತಿನ ಬಂಡಿ ಹಂಗೆ ಎರಡು ಎತ್ತುಗಳು ಒಂದೇ ಗಾಡಿನ ಯಾವ ತರ ಓಡಿಸ್ಕೊಂಡು ಹೋಗ್ತಾ ಇದ್ದವು ಅದೇ ತರ ನೀವು ಮನಸ್ಸರ್ತು ಮಾಡ್ಕೊಂಡಿದ್ರೆ ಎಲ್ಲಿಯಾದ್ರೂ ಅಷ್ಟೇ ಸುಖ ಪಡ್ಬಹುದು. ಇವಾಗ ಕಾಫಿ ಪ್ರೈಸಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಗೃಹಿಣಿಯರಿಗೆ ಬೇರೆ ಬೇಕಾದಷ್ಟು ಕೆಲಸ ಇದೆ. ಈಗಿನ ಕಾಲದಲ್ಲಂತೂ ಪ್ರತಿಯೊಂದು ಹುಡುಗಿಗೂ ಗೊತ್ತಿರುತ್ತದೆ, ಗೂಗಲ್ ಮಾಡ್ಕೊಂಡು ನೋಡಬಹುದು, ನೀವೇ ಸಂಪಾದನೆ ಮಾಡ್ಕೊಳ್ಬಹುದು. ಪೇಟೆಯಲ್ಲಿದ್ದೇ ಸಂಪಾದನೆ ಮಾಡಬೇಕು ಅಂತಲ್ಲ, ಊರುಗಳಲ್ಲೂ ಸಂಪಾದನೆ ಮಾಡ್ಕೊಳ್ಬಹುದು. ಹಳ್ಳಿಯಲ್ಲಿ ಸಿಕ್ಕೋದು, ತೋಟಗಳಲ್ಲಿ ಸಿಕ್ಕೋದು, ಪಟ್ಟಣದಲ್ಲಿ ಏನು ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ಫ್ರೆಶ್ ಏರ್. ಈಗ ನೋಡ್ತಾ ಇದ್ದೀವಿ ನಾವು ಎಲ್ಲರೂ ಎಲ್ಲೆಲ್ಲಿಯಾದ್ರೂ ಹೋಗಿ ಫ್ರೆಶ್ ಏರ್ಗೆ 3 ದಿವಸಕ್ಕೆ ಹೋಗೋಣ, 4 ದಿವಸಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ, ಅದ್ರ ಬದಲು ಈ ಫ್ರೆಶ್ ಏರ್ ಬ್ರೀದ್ ಮಾಡ್ಕೊಂಡು ನಾವು ಇಲ್ಲೇನೆ ಸಾಗಿಸ್ಕೊಂಡು ಹೋದ್ರೆ ಹೊಂದಾಣಿಕೆ ಇದ್ರೆ ಎಲ್ಲಿಯಾದ್ರೂ ಇರ್ಬಹುದು, ಸ್ವರ್ಗವನ್ನೇ ಕಾಣಬಹುದು. ಇದರಲ್ಲಿ ನೀವು ಹಿಂದೇಟು ಹಾಕ್ಬಿಡಿ, ಇವತ್ತು ಕೆಲಸ ಇದೆ, 9 to 5 ಜಾಬ್ ಇದೆ, ಕೆಲಸ ಸಿಗ್ತಾ ಇದೆ, ಬಟ್ ಸಡನ್ ಆಗಿ ಏನಾದ್ರೂ ಆಗ್ಬಿಟ್ರೆ ಕೆಲಸದಿಂದ ತೆಗಿತಾರೆ. ಆದ್ರೆ ನಮ್ಗೆ ನಮ್ದೇ ಉದ್ಯೋಗ ಇರೋದ್ರಿಂದ ಯಾರು ಕೆಲಸದಿಂದ ತೆಗಿಯೋ ಹೋಗಿಲ್ಲ. ನೀವು ಯಾವ ತರ ಮಾಡ್ಕೊಂಡು ಹೋಗ್ತೀರಾ ಆ ತರ ಮಾಡ್ಕೊಂಡು ಹೋಗ್ಬಹುದು, ಎಲ್ಲ ನಿಮ್ಮ ಕೈಲಿದೆ. ಮನಸ್ಸಿರ್ಬೇಕು, ಮನಸ್ಸಿದ್ದು ಸರಿ ಮಾಡ್ಕೊಂಡಿದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ವಿದ್ಯೆ ಇದೆ. ಶುಂಠಿಕೊಪ್ಪ ಇಲ್ಲಿಂದ ದೂರ ಏನಿಲ್ಲ, ಮಡಿಕೇರಿನೂ ತುಂಬಾ ದೂರ ಆಗೋದಿಲ್ಲ. ಆದ್ರೆ ನೀವು ತೋಟದ ಮನೆಯಲ್ಲೇ ವಾಸ ಇದ್ಕೊಂಡು ಗಂಡನಿಗೆ ಸಾಥ್ ನೀಡಿಕೊಂಡು ನಿಮ್ಮ ಮನೆತನದ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರವನ್ನು ತೋರಿಸಿದಿರಿ. ವಿದ್ಯಾವಂತರಾದ ಮಹಿಳೆಯರು ಎಷ್ಟೋ ಕಡೆಗೆ ಸಣ್ಣ ಪಟ್ಟಣಕ್ಕೆ ದೊಡ್ಡ ಪಟ್ಟಣ ಸೇರಿಕೊಂಡು ಗಂಡನ ಅಲ್ಲಿಂದ ಓಡಾಡೋ ತರ ಮಾಡಿದರು ಅಂತ ಅನಿಸ್ಬಿಡುತ್ತೆ. ಒಂದ್ ರೀತಿ ಏಕಾಂಗಿತನ, ಇನ್ನೊಂದ್ ರೀತಿಯಲ್ಲಿ ಮತ್ತೊಂದು ಅನುಭವ. ಏನು ಹೇಳ್ತೀರಿ ಈ ಒಂದು ಸಂದರ್ಭದಲ್ಲಿ, ತೋಟದ ಮನೆಯಲ್ಲೇ ಮನೆ ಹೊಡೆತಿದ್ರೆ ಏನು ಅನುಕೂಲ ಅಂತ ಅನಿಸುತ್ತೆ, ಅಥವಾ ಇತರ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು? ನನ್ನ ಪ್ರಕಾರ ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಇರಬೇಕು. ಏಕೆ ಅಂತ ಹೇಳಿದ್ರೆ ಒಂದ್ ವಯಸ್ಸಿಗೆ ಬಂದ ಮೇಲೆ ತಂದೆ ತಾಯಂದಿರು ಮಕ್ಕಳಿಗೆ ಮದುವೆ ಮಾಡೋದೇ ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ದು ಮಕ್ಕಳನ್ನ ಒಟ್ಟಿಗೆ ಸಾಕೊಂಡು ಹೋಗೋದು ಅದು ಬಹಳ ಒಳ್ಳೇದು. ಹೀಗಾಗಿ ತೋಟದ ಮನೇಲಿ ಇದ್ರು ನಾನು ಆಗ್ಲೇ ಹೇಳಿದ ಹಾಗೆ ಏನಾದ್ರೂ ಮಾಡ್ಕೊಂಡು ಹೋಗ್ಬಹುದು. ನಮ್ಗೆ ಈಗ ಮಡಿಕೇರಿ 1/2 ಗಂಟೆ ಕಾಲ, ಇಲ್ಲ ಸೋಮಾರ್ಪೇಟೆ 1/2 ಗಂಟೆ ಕಾಲ, ಸುಂಟಿಗೊಪ್ಪ 5 ನಿಮಿಷದ ಇದು. ಈಗ ಏನ್ ಬೇಕು ಅಂತ ಹೇಳಿದ್ರು ಟಿವಿ ಅಲ್ಲಾದ್ರೂ ನೋಡಬಹುದು, ಬರೀ ಟಿವಿ ನೋಡ್ಕೊಂಡಿರೋದಕ್ಕಿಂತ ಬುಕ್ ಅಲ್ಲಾದ್ರೂ ಓದ್ಬಹುದು, ಪೇಪರ್ ಓದ್ಬಹುದು, ಎಲ್ಲಿಂದನಾದ್ರೂ ಜ್ಞಾನ ಸಂಪಾದಿಸಬಹುದು. ನೀವು ಆ ತರ ಮಾಡ್ಕೊಂಡು ಈಗ ಗಂಡ ತೋಟದಲ್ಲಿ ಇದ್ರೆ ಬೆಳಿಗ್ಗೆ ಹೋಗ್ತಾರೆ, ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಬಂದಾಗ ಸುಸ್ತಾದಾಗ ಇಬ್ರು ಒಟ್ಟಿಗೆ ಕೂತು ಒಂದೆರಡು ಒಳ್ಳೆ ಮಾತಾಡಿ ಜೀವನ ನಡ್ಕೊಂಡು ಹೋದ್ರೆ ಅದೇ ಸರಿ ಅನ್ಸುತ್ತೆ ನನಗೆ. ಆದ್ರಿಂದ ತಂದೆ ತಾಯಂದಿರಿಗೂ ಹೇಳುವ ಮಾತು, ಸಣ್ಣ ಹುಡುಗಿಯರಿಗೆ ಹೇಳುವ ಮಾತು ಏನು ಅಂತ ಹೇಳಿದ್ರೆ, ಎಲ್ಲಿರ್ತೀರಾ ನೀವು ಅಲ್ಲಿ ಸಮಾಧಾನದಿಂದ ಇದ್ಕೊಂಡು ಹೋದ್ರೆ ಎಲ್ಲಿ ಏನು ಕಷ್ಟನೂ ಆಗೋದಿಲ್ಲ. ಮನೆ ಖಾಲಿ ಇದ್ರೆ ಅಥವಾ ಬರೀ ಒಬ್ಬ ಪುರುಷನಿಗೆ ಜವಾಬ್ದಾರಿ ಕೊಟ್ರೆ ಕೃಷಿಯಲ್ಲಿ ಸಣ್ಣ ಸಣ್ಣ ಅಡೆತಡೆಗಳಾಕೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತವೆ. ಮನೆಯಲ್ಲಿ ಮಹಿಳೆಯರು ಸುಮ್ಮನೆ ಇದ್ರೆ ಸಾಕು, ಎಷ್ಟೋ ಒಂದು ರೀತಿಯ ಧೈರ್ಯ ಬಲ. ಇನ್ನು ಆಸಕ್ತಿಯಿಂದ ಕಾರ್ಮಿಕರನ್ನು ನೋಡ್ಕೊಳ್ಳೋದು, ಲೆಕ್ಕಾಚಾರಗಳನ್ನು ಗಮನಿಸೋದು, ತೋಟದ ನಿರ್ವಹಣೆಯಲ್ಲಿ ಸಣ್ಣದಾಗಿ ಭಾಗವಹಿಸೋದು ಸಹ ಇನ್ನಷ್ಟು ಉತ್ತೇಜನ ನೀಡಿದಂಗಾಗುತ್ತೆ ಕೃಷಿ ಬೆಳವಣಿಗೆಗೆ, ಮನೆಯ ಅಭಿವೃದ್ಧಿಗೆ. ಹೌದು, ಡೆಫಿನೆಟ್, ಅದರಲ್ಲಿ ಏನು ಡೌಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಸಾಯಂಕಾಲ ಬಂದಾಗ ಇಬ್ರು ಮಾತಾಡ್ಕೊಳ್ಬಹುದು, ಮಾರನೇ ದಿವಸ ತೋಟದಲ್ಲಿ ಏನ್ ಕೆಲಸ ಮಾಡಬಹುದು, ಇವತ್ತು ಏನಾಯ್ತು, ಏನ್ ಮಾಡ್ತಾ ಇದ್ದಾರೆ. ದಣಿದು ಬಂದವನಿಗೂ ಇಂಟ್ರೆಸ್ಟ್ ಇವಳು ತೋರಿಸ್ತಾ ಇದ್ದಾಳೆ ಅಂತ ಅವನಿಗೂ ಖುಷಿ ಆಗುತ್ತೆ, ಇವಳಿಗೂ ಟೈಮ್ ಸ್ಪೆಂಡ್ ಮಾಡಿದಾಗೆ ಆಗುತ್ತೆ. ಅದೇ ಅವನು ಕೇಳ್ಬಹುದು, ನೀನೇನ್ ಮಾಡಿದೆ ಇಡೀ ದಿವಸ, ಅದ್ ಮಾಡೋನು ಇದು ಮಾಡೋನು, ಏನಾದ್ರೂ ಇಬ್ರು ಮಾತಾಡ್ಕೊಂಡಿದ್ರೆ. ಯಾಕೆಂತ ಹೇಳಿದ್ರೆ ತೋಟಗಳಲ್ಲಿ ಒಂದೊಂದೇ ಮನೆ ಇರ್ತದೆ, ಆವಾಗ ನಿಮ್ಗೆ ಸಹಜವಾಗಿ ಕಂಪನಿ ಬೇಕು ಅಂತಾಗುತ್ತೆ. ಬೇರೆ ಕಡೆ ಹೋಗೋದಕ್ಕಿಂತ ಹೋದ್ರೂ ಇಬ್ರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದಿದ್ರೆ ಬಹಳ ಒಳ್ಳೆಯದು. ಅದೇ ತರ ಇದ್ರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಸಾಕು, ಎಲ್ಲಿಯಾದ್ರೂ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಮಕ್ಕಳಿಗೆ, ಆ ಇಂಟ್ರೆಸ್ಟ್ ಇದ್ರೆ ಆಯ್ತು. ಬಹಳ ಖುಷಿ ಆಯ್ತು, ಮಗ ಕೃಷಿಕನಾದದ್ದನ್ನ ಅಭಿಮಾನ ಪಟ್ಕೊಂಡು, ಹಾಗೆ ನೀವು ಮನೆಯಲ್ಲಿ ಸದಾ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ನಿಮ್ಮ ಯಜಮಾನರಿಗೆ ಒಂದು ರೀತಿಯಲ್ಲಿ ಬಲವನ್ನ ಕೊಡ್ತಾ ಮನೆತನದ ಬೆಳವಣಿಗೆಯಲ್ಲಿ ನೀವು ಪ್ರಮುಖವಾಗಿ ಪಾತ್ರವನ್ನ ವಹಿಸಿದ್ರಿ. ಕೃಷಿನ ಅದಕ್ಕೆ ಹೇಳೋದು ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅನ್ಕೊಂಡು ಎಲ್ಲರನ್ನು ಭಿನ್ನ ಭಿನ್ನವಾಗಿ ಕೈ ಜೋಡಿಸ್ತಾ ಹೋದ್ರೆ ಮನೆತನಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ಅನುಭವಗಳನ್ನ ಹಂಚಿಕೊಂಡ್ರಿ ಅಮ್ಮ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೆ ಸೋಮರಪೇಟೆ ತಾಲೂಕು ಕಾನ್ಬೈಲ್ ಅಂಚೆ ನಾಕೂರು ಶಿರಂಗಲ ಗ್ರಾಮದ ಎಸ್ ಬಿ ಗಣೇಶ್ ಅವರ ಪತ್ನಿ ಚಂದ್ರಮತಿ ಗಣೇಶ್ ಅವರ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಇದು ಇವತ್ತಿನ ಕಾರ್ಯಕ್ರಮ. ಚಂದ್ರಮತಿ ಗಣೇಶ್ ಅವರ ಸಂಖ್ಯೆ 9845936452. 9845936452. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಎಲ್ಇಡಿ ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ತೊಂದರೆ ತಾಪತ್ರೆ ಆಲಿಸುವ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾ ಬಾಡಲಿ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ, ಮಾಜಿ ಸೈನಿಕರ ತೊಂದರೆ ತಾಪತ್ರೆನ ಹಂತ ಹಂತವಾಗಿ ಆಲಿಸಿವೆ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ತಾಲೂಕು ಮಟ್ಟದಲ್ಲಿ ಅರ್ಜಿ ಹಾಕಿ ಜಾಗ ಪಡ್ಕೊಳಕ್ಕೆ 50, 53 ಮತ್ತು 57 ಅರ್ಜಿ ಹಾಕಕ್ಕೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಸೈನಿಕ ಭವನ ಕಟ್ಟಿಗೆ ಜಾಗನ ಕೊಟ್ಟವೆ. ಮಾಜಿ ಸೈನಿಕರ ಏಳಿಗೆಗೆ ಎಲ್ಲಾ ತರಹದ ಕ್ರಮ ತಕೊಂಡವೆ. ಮಾಜಿ ಸೈನಿಕರು ಸೇರಿದಂಗೆ ಹಿರಿಯವರನ್ನ ಕಚೇರಿಗಳಲ್ಲಿ ತುಂಬಾ ಗೌರವದಿಂದ ನೋಡೋಕು, ಹಂಗೆ ನಿಯಮಾನುಸಾರ ಸರಿಯಾದ ಹೊತ್ತುಲಿ ಸೌಕರ್ಯಗಳ ಕೊಡುಗೆ ಕ್ರಮ ತಗೊಂಡವೆ ಅಂತ ಹೇಳ್ದು. ಸಭೆಯಲ್ಲಿ ಸೈನಿಕ ಕಲ್ಯಾಣ ಇಲಾಖೆನ ಜಂಟಿ ನಿರ್ದೇಶಕ ಲೋಲಾಕ್ಷವು ಮಾಜಿ ಸೈನಿಕರ ತೊಂದರೆ ತಾಪತ್ರೆಗಳಿಗೆ ಸಂಬಂಧಪಟ್ಟಂಗೆ ಸುಮಾರು ವಿಚಾರಗಳ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು, ಇದೇ ಹೊತ್ತುಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೆಪಿ ಸೋಮಣ್ಣ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡವು ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದು. ಕವಿತಾ ಮೀಡಿಯಾ ಸೋರ್ಸ್ ಲಿಮಿಟೆಡ್ ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಕಲಾಗೂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಇವರ ಕಡೆಯಿಂದ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಕೊಡುವ ನ್ಯಾಷನಲ್ ಐಕಾನಿಕ ಅವಾರ್ಡ್ಗೆ ಜಿಲ್ಲೆಯಿಂದ, ಸಾಹಿತ್ಯ ಕ್ಷೇತ್ರದ ತಣ್ಣಿಮಾನಿ ಗ್ರಾಮದ ಕುದುಪಜೆ ರಂಜಿತ್ ದಾಮೋದರ ಹಂಗೆ ಚಂಗಚಂಡ ರಶ್ಮಿಯವು ಆಯ್ಕೆಯಾಗಳು. ಯುಕೆ 4/20 ದೆಹಲಿಯಲ್ಲಿ ನಡೆಯುವ ದೆಹಲಿ ಕನ್ನಡ ಕಲಾ ಸಮ್ಮೇಳನದಲ್ಲಿ ಈ ಇನಾಮನ ಕೊಟ್ಟವೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಪ್ರಯುಕ್ತ ತಹಶೀಲ್ದಾರ್ ಪಿ ಮಹೇಶ್ ಅವರ ಮುಂದಾಳತ್ವದಲ್ಲಿ ತಾಲೂಕು ಮಟ್ಟದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಕುಂದಚೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಚೆಟ್ಟಿಮಾನಿ ಸಮುದಾಯ ಭವನದಲ್ಲಿ ಏರ್ಪಾಡಾಟು. ಇಂದು ಮತ್ತೆ ನಿನ್ನೆ ಜಿಲ್ಲೆನ ನಾಪೋಕ್ಲು, ಕಕ್ಕಬ್ಬೆ, ಸುಂಟಿಕೊಪ್ಪ, ಮೂರ್ನಾಡು, ಹಾಕತ್ತೂರು, ಚೇರಂಬಾಣೆ, ಮಡಿಕೇರಿ ಸೇರಿದಂಗೆ ಸುಮಾರು ಕಡೆಗಳಿಗೆ ಈ ವರ್ಷದ ಸುರುಣ ಮಳೆ ಬಿದ್ದು ಭೂಮಿ ಹನ್ಯ ತಂಪಾದ ವರದಿಯಾವಟು. ಕರ್ನಾಟಕ ರಾಜ್ಯ ಸಹಕಾರ ಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಲಿ ಸಂಘಗಳ ಉತ್ತಮ ನಿರ್ವಹಣೆಗಾಗಿ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ತಿದ್ದುಪಡಿ ಕುರಿತು ಜಿಲ್ಲೆಯ ಸಹಕಾರ ಸಂಘಗಳ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದ ವಿಶೇಷ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ಲಿ ನಡೆದಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕುರಿತು ನಾಳೆ ಬೆಳಿಗ್ಗೆ 10 ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ. ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಹೋಬಳಿನ ಹುದಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕಾಡೆಮಿ ಪ್ರಕಟ ಮಾಡಿದ ಅರೆಭಾಷೆ ಪುಸ್ತಕಗಳ ಬಿಡುಗಡೆ ಜಂಬರ 4/20 ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆಯವರ ಅಧ್ಯಕ್ಷತೆಯಲ್ಲಿ ಬೆಳಿಗ್ಗೆ 10 ಚಿಟ್ಟಳಿನ ಮೋದಿ ಭವನದಲ್ಲಿ ಏರ್ಪಾಡಾಟು. ವಿಕಲಚೇತನರ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತಿರುವ ಸಮರ್ಥನಂ ಸಂಸ್ಥೆ ಬೆಂಗಳೂರು ಇವರ ಕಡೆಯಿಂದ ವಿಕಲಚೇತನರಿಗೆ ನಾಳೆ ಬೆಳಿಗ್ಗೆ 9 ಮೈಸೂರಿನ ಜೆಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ ಕಾಲೇಜಿನ ಅಂಗಳಲ್ಲಿ ಚಾಕ್ರಿ ಮೇಳ ಏರ್ಪಾಡಾಟುತ್ತ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಗ ತಿಳಿಸಿದಳು. ಶಾಸಕ ಕೊಂಬಾರ್ನ ಜಿ ಬೋಪಯ್ಯ ಮತ್ತು ಸಂಸದ ಪ್ರತಾಪ್ ಸಿಂಹವು ನಾಳೆ ಜಿಲ್ಲೆಯಲ್ಲಿ ಪ್ರವಾಸ ಕಾರ್ಯಕ್ರಮ ಏರ್ಪಾಡು ಮಾಡಿಕೊಂಡಳು. ಮಾನ್ಯ ಸಂಸದ ಹಂಗೆ ಶಾಸಕರು ಬೆಳಿಗ್ಗೆ 9 ಮಡಿಕೇರಿಪೇಟೆನ ಸುದರ್ಶನ ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿವೆ. ಅಲ್ಲಿಂದ 9:30 ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. 10:30 ಅಯ್ಯಂಗೇರಿ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡನ ಉದ್ಘಾಟನೆ ಮಾಡಿವೆ. ಅಲ್ಲಿಂದ 11:00 ಭಾಗಮಂಡಲದಲ್ಲಿ ಜಲಜೀವನ್ ಮಿಷನ್ ಕೆಲಸಕ್ಕೆ ಗುದ್ದಲಿ ಪೂಜೆ ಮಾಡಿವೆ. ಅಲ್ಲಿಂದ ತಲಕಾವೇರಿಯಲ್ಲಿ ಗ್ರಾಮ ಪಂಚಾಯಿತಿನ ಕಡೆಯಿಂದ ಕಟ್ಟಿರುವ ಅಂಗಡಿನ ಉದ್ಘಾಟನೆ ಮಾಡಿ ಭಾಗಮಂಡಲದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರನ ಉದ್ಘಾಟನೆ ಮಾಡಿವೆ. ಅಲ್ಲಿಂದ ಗೌಡ ಸಮಾಜ ಕಟ್ಟಡ ಕಟ್ಟಿಗೆ ಗುದ್ದಲಿ ಪೂಜೆ ಮಾಡಿವೆ. ಹಂಗೆ ಮಧ್ಯಾಹ್ನ 3:00 ಪೊನ್ನಂಪೇಟೆ ತಾಲೂಕಿನ ಪೊನ್ನಂಪೇಟೆ ಅಂಗನವಾಡಿ ಕಟ್ಟಡನ ಉದ್ಘಾಟನೆ ಮಾಡಿವೆ. 3:30 ಹುದಿಕೇರಿಲಿ ಜಲಜೀವನ್ ಮಿಷನ್ ಕೆಲಸನ ಉದ್ಘಾಟನೆ ಮಾಡಿ ಸಾಯಂಕಾಲ 4:00 ಟಿಶೆಟ್ಟಿಗೇರಿ ಅಂಗನವಾಡಿ ಕಟ್ಟಡನ ಉದ್ಘಾಟನೆ ಮಾಡಿವೆ. ಹಂಗೆ ಸಾಯಂಕಾಲ 6:00 ತಿತಿಮತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಜಲಜೀವನ್ ಮಿಷನ್ ಕೆಲಸನ ಉದ್ಘಾಟನೆ ಮಾಡಿವೆ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾಬಾರ್ಡ್ನ ಕಡೆಯಿಂದ ಹವಾಮಾನ ಬದಲಾವಣೆ ಕುರಿತು ಒಂದು ದಿನದ ಕಾರ್ಯಾಗಾರ ಇಂದು ನಡೆದು. ಕಾರ್ಯಾಗಾರದಲ್ಲಿ ನಾಬಾರ್ಡ್ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕ ಬಿವಿ ರಮೇಶ್ ಅವರು ಮಾತಾಡಿ, ವಿಜ್ಞಾನಿಗ ಕೊಡುವ ತಾಂತ್ರಿಕತೆಗಳ ಪ್ರಯೋಜನ ಪಡ್ಕೊಂಡು ಕೃಷಿಲಿ ಅದನ್ನು ಬಳಸಿಕೊಣಕು ನಾಬಾರ್ಡ್ನ ಕಡೆಯಿಂದ ರೈತಪರ ಕಾರ್ಯಕ್ರಮಗಳ ಬೇರೆ ಬೇರೆ ಅಭಿವೃದ್ಧಿ ಬ್ಯಾಂಕ್ಗಳ ಮೂಲಕ ಆರ್ಥಿಕ ಸಹಾಯದೊಟ್ಟಿಗೆ ನಡೆಸಿವೆ ಅಂತ ಹೇಳಿದು. ಕಾರ್ಯಾಗಾರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಹರೀಶ್ ಹಂಗೆ ಅಪ್ಪಂಗಳ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾ ಅಂಕೇಗೌಡವು ಮಾಹಿತಿ ಕೊಟ್ಟು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕಡೆಯಿಂದ ಮಡಿಕೇರಿ ಕೈಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿ ಸಭಾಪಡಲಿ ಇಂದು ಉದ್ಯಮಶೀಲತಾ ಅರಿವು ಕಾರ್ಯಾಗಾರ ನಡೆದು. ಕಾರ್ಯಕ್ರಮದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಆರ್ ಕೆ ಬಾಲಚಂದ್ರವು ಮಾತಾಡಿ, ಕಳೆದ 2 ಮಹಾಮಾರಿ ಕೊರೋನಾದಾಗಿ ಜನರ ಬದುಕಲಿ ಕತ್ತಲೆ ಕಂಡಿತ್ತು. ವಿದ್ಯಾವಂತರು ಮತ್ತು ಕೆಲಸ ಕಳ್ಕೊಂಡವಕ್ಕೆ ಮುಂದೇನು ಮಾಡಕ್ಕೆ

ಸಭೆಯ ಕೂಡಿಯಾಡಿತು ತಕ್ಕಪ್ಪಂದ ಜಿಲ್ಲಾಧಿಕಾರಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ತಾಲೂಕು ಮಟ್ಟದಲ್ಲ ಅರ್ಜಿ ಇಟ್ಟಿತು ಜಾಗತ್ನ ಪಡೆದವಲು 50, 53, 57 ನಮೂನೆಯಲ್ಲಿ ಅರ್ಜಿ ನಡುವಕ್ಕೆ ಅವಕಾಶ ಉಂಟು. ತಾಲೂಕು ಪಿಂಜ ಜಿಲ್ಲಾ ಕೇಂದ್ರದ ಸೈನಿಕ ಭವನ ಕಟ್ಟುವಕ್ಕೆ ಜಾಗತ್ನ ಕೊಡಪ್ಪ ಮಾಜಿ ಪಟ್ಟಳಕರಡ ಏಳಿಗೆಗೆ ಎಲ್ಲ ತರತ್ರ ಕ್ರಮ ಇಡ್ತವ. ಮಾಜಿ ಪಟ್ಟಳಕರಳ ಅನ್ನನೆ ಪೆರಿಯಂಗಳ ಕಚೇರಿಲ ಗೌರವತ್ಲ ಕಾಂಗೊಂಡು ಅನ್ನನೆ ನಿಯಮಾನುಸಾರ ಸರಿಯಾದ ಸೌಕರ್ಯ ಕೊಡಪಕ್ಕೆ ಕ್ರಮ ಇಡ್ತವ ಅಂತ ಅವಣ್ಣಚ್ಚಿ. ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಲೋಲಾಕ್ಷ ಅವು ಮಾಜಿ ಪಟ್ಟಳಕರಡ ತೊಂದರೆ ತಾಪತ್ರಯಕ್ಕೆ ಸಂಬಂಧಪಟ್ಟಣಕ್ಕೆ ಸುಮಾರು ವಿಚಾರತ್ನ ಜಿಲ್ಲಾಧಿಕಾರಿಗೆ ವರದಿ ಕೊಡುತ್ತಿತ್ತು. ಇದೇ ನರತ್ಲ ಅಖಿಲ ಕರ್ನಾಟಕ ಮಾಜಿ